ಜಾರಿ ಸೂಚನೆ. ಮತ್ತು ಬೆಂಗಳೂರಿನಲ್ಲಿ ನಾಳೆ ನವೋದ್ಯಮ ಒಳಗೊಂಡ ಶೃಂಗಸಭೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೀಲುಗಳಲ್ಲಿ ನೋವಿದೆ? ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯ. ಆಕಾಶವಾಣಿ ಧಾರವಾಡ. ಡೆಂಗಿ ಮತ್ತು ಚಿಕನ್ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ನನಗುದಿಲ್ಲ, ಅವರ ಪಾಠಗಳಿಂದ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿ ನಾನು ಆಯ್ಕೆ ಮಾಡಿದ ಸಿಮೆಂಟ್ ಕೂಡ ದೇಶದ ನಂಬರ್ ಒಂದು ಅಲ್ಟ್ರಾಟೆಕ್. ಒಂದು ಮನೆ ಒಂದು. ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ಹಿಂದೆ ನಿಮ್ಮ ಹತ್ತಿರದ ಗ್ರಾಮವನ್ಗೆ ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್? ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಹಿಂದೆ ನಿಮ್ಮ ಹತ್ತಿರ. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಗುನಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಚ್ ಪಲೋ ಕಾ ಮಜಾ ಆಪ್ಕೇ ಔರ್ ಆಪ್ಕೇ ಪರಿವಾರ್ ಕೇ ಲಿಯೇ ಬನ್ ಸಕ್ತೀ. ಉನ್ನೇ 1123456 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ದ್ವಾರಾ ಜನಹಿತ್ ಮೇ ಜಾರಿ. By Federal Bank, your perfect banking partner. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್. ಎಚ್ಚರವಿರಲಿ ಎಚ್ಚರವಿರಲಿ, ಡೆಬಿಟ್ ಕಾರ್ಡ್ ಯಾರಿಗೂ ಕೊಡಬೇಡಿ, ಅದರ ಪಿನ್ ಯಾರಿಗೂ ಹೇಳಬೇಡಿ, OTP CVV ಪಿನ್ನುಗಳನ್ನು ಯಾರ್ಯಾರಿಗೂ ಹೇಳಿ. ಎಚ್ಚರವಿರಲಿ ಎಚ್ಚರವಿರಲಿ. ಹಾ, ತಿಳಿಯಿರಿ, ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ಆಸ್ಪತ್ರೆ ಬಾಗಲಕೋಟೆ ಲೀನಿಯರ್ ಎಕ್ಸಲರೇಟರ್, ಬ್ರೇಕಿ ಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂಡಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿನ್ 033, ಹೃದಯ ರೋಗ ಆಸ್ಪತ್ರೆ 0835429713. ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಮಾರ್ಕ್ ಪೇಟ್ 0707. ಷರತ್ತುಗಳು ಅನ್ವಯ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕು ಮತ್ತೆ ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗು ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಗ್ರಾಮಲಕ್ಷ್ಮಿ. ಗ್ರಾಮಲಕ್ಷ್ಮಿ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮವನ್ನ ಒಂದು ಲಕ್ಷ್ಮಿಯ ಗೀತೆಯೊಂದಿಗೆ ಅಷ್ಟಬಾಹುಯುತಾಂ ಲಕ್ಷ್ಮೀಂ ತಪ್ತಕಾಂಚನ ಸಂಕಾಶಾಂ ಕಿರೀಟ ಸ್ವರ್ಣಕಂಚುಕ ಸಂಯುಕ್ತಾಂ ಚನ್ನವೀರ್ಯವಾಮಯೋಃ ಚಕ್ರಂ ಫಲಕಂ ದಧತೀಂ ಧೈರ್ಯಲಕ್ಷ್ಮೀ. ಸುಮಿತ್ರ ಅವರು ಹಾಡಿದ ವಿಜಯ ನಾರಸಿಂಹ ವಿರಚಿತ ಲಕ್ಷ್ಮಿಯ ಒಂದು ಹಾಡನ್ನ ಕೇಳಿದ್ರಿಯಲ್ಲ. ಎಂಜಿನಿಯರ್ ಆಗಿದ್ದು ಪ್ರವೃತ್ತಿಯಲ್ಲಿ ಹಲವಾರು ಹವ್ಯಾಸಗಳನ್ನ ಮೈಗೂಡಿಸಿಕೊಂಡಂತ ಹುಬ್ಬಳ್ಳಿಯ ಸುಶಾಮ ಹಿರೇಮಠ ಅವರು ನಮಸ್ಕಾರ. ನಿಮ್ಮ ಬಾಲ್ಯ ಓದು ಇದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀರಿ? ನಾನು ವೃತ್ತಿಯಿಂದ ಸ್ಟ್ರಕ್ಚರಲ್ ಎಂಜಿನಿಯರ್. ಸ್ಟ್ರಕ್ಚರಲ್ ಎಂಜಿನಿಯರ್ ಅಂದ್ರೆ ನಾವು ಬಿ ಸಿವಿಲ್ ಆದ್ಮೇಲೆ ನಾವು ಸ್ಪೆಷಲೈಸೇಷನ್ ಮಾಡಿ ಶೈಲಜಾ ಕೆಎಂ. ನಮ್ಮ ತಂದೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಡೆಪ್ಯೂಟಿ ಸೆಕ್ರೆಟರಿ ಆಗಿದ್ರು. ನನ್ನ ಹಸ್ಬೆಂಡು ಆರ್ಕಿಟೆಕ್ಟ್ ಮಹೇಶ್ ಹಿರೇಮಠ ಅಂತ. ಸೊ ನಾವಿಬ್ರು ಕೂಡಿ ಸಂಕಲ್ಪ ಅಸೋಸಿಯೇಟ್ಸ್ ಅಂತ ಹೇಳಿ ನಮ್ಮ ಆರ್ಕಿಟೆಕ್ಚರ್ ಒಂದು ಪ್ರೊಫೆಷನ್ ಸ್ಟ್ರಕ್ಚರಲ್ ಕನ್ಸಲ್ಟೆನ್ಸಿನ ರನ್ ಮಾಡ್ತೀವಿ. ಈಗ ಒಂದು 28 ವರ್ಷದಿಂದ ನಿರ್ಮಾಣ ಮಾಡಿರಬಹುದು. ನಾವು ಈಗ ಸುಮಾರು 28 ವರ್ಷದಿಂದ ವರ್ಕ್ ಮಾಡ್ತಾ ಇದೀವಿ. ಸೊ ಆರ್ಕಿಟೆಕ್ಟಿಂಗ್ ಇಂದ ಹಿಡಿದು ಮನೆ ಮುಗಿಯೋವರೆಗೂ ಎಲ್ಲ ನಾವು ಸರ್ವಿಸಸ್ ಕೊಡ್ತೀವಿ ನಾವು. ಆಮೇಲೆ ನಾವಿಬ್ರು ತುಂಬಾ ಪ್ಯಾಷನೇಟ್ ಇದೀವಿ. ನಮ್ ಬಿಕಾಸ್ ಬೋತ್ ಅಲ್ಲ, ನಾವು ನಮ್ಮ ಚಾಯ್ಸ್ ಇಂದ ನಾವಿಬ್ರು ಈ ಒಂದು ಪ್ರೊಫೆಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಲೋಕಲ್ ಹುಬ್ಳಿ ಧಾರವಾಡಲ್ಲಿ ಹೇಳ್ಬೇಕಂದ್ರೆ ಡಿಮ್ಯಾಂಡ್ಸ್ ನಲ್ಲಿ ಮಾಡಿದೀವಿ, ಆಮೇಲೆ PWD ನಲ್ಲಿ ಮಾಡಿದೀವಿ, ಹೌಸಿಂಗ್ ಬೋರ್ಡ್ ಅಲ್ಲಿ ಮಾಡಿದೀವಿ, ಸುಮಾರು ಹೀಗೆ ಮಾಡ್ತೀವಿ. ಕಮರ್ಷಿಯಲ್ ಬಿಲ್ಡಿಂಗ್ಸ್ ಮಾಡ್ತೀವಿ. ಸೊ ಎಲ್ಲಾ ತರದ್ದು, ಯಾವ್ದು ವಿಚ್ ಎವರ್ ಕಮ್ಸ್ ಅಂಡರ್ ದ ರೂಫ್, ಎಲ್ಲಾ ತರದ್ದು ನಾವು ಮಾಡಿದೀರಿ. ಒಂದು ಪರಿಸರ ಸಂರಕ್ಷಣೆಯಲ್ಲಿ ಒಬ್ಬ ಮಹಿಳೆಯ ಪಾತ್ರದಿಂದ ಹಿಡಿದು ಅಡಿಗೆ ಮನೆಯಲ್ಲಿ ಹೊರಬರ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೆಲ್ಲ ಮಾಡ್ಬೇಕಂತ ನಿಮ್ಗೆ ಹೆಂಗ್ ಅನಿಸ್ತು? ಸುಮಾರು ದೇಶ ವಿದೇಶಗಳನ್ನ ಓಡಾಡಿದ್ದೀನಿ. ನಾವು ಎಲ್ಲ ಕಡೆ ಫಸ್ಟ್ ಟೈಮ್ ನೀವು ಹೋದಾಗ ನಿಮ್ಗೆ ಏನನ್ಸುತ್ತೆ, ವಾಹ್ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ನೀಟ್ ಆಗಿದೆ ಅಲ್ಲ, ಒಂದು ಧೂಳು ಇಲ್ಲ, ಒಂದು ಕಸ ಇಲ್ಲ ಅಂತ. ಆಮೇಲೆ ನೀವು ಎರಡನೇ ಸರಿ ಹೋದಾಗ ನಿಮಗೆ ಅನ್ಸುತ್ತೆ, ಯಾಕೆ ನಾವ್ಯಾಕೆ ನಮ್ಮಲ್ಲಿ ಧೂಳು ಇದು ಜಾಸ್ತಿ. ಓಕೆ, ಯಾವ ನ್ಯಾಚುರಲ್ ಇದೆ ನಾವೇನು ಮಾಡ್ಲಿಕ್ಕಾಗೋದಿಲ್ಲ. ನಮ್ಮ ಕೈಯಲ್ಲಿ ಏನಿದೆ ವೆಟ್ ವೇಸ್ಟ್ ಅಂಡ್ ಡ್ರೈ ವೇಸ್ಟ್ ಸೆಗ್ರಿಗೇಷನ್ ಏನಿದೆಲ್ಲ, ಇದು ನನ್ನ ತಲೆಯಲ್ಲಿ ಬಹಳ ಬಂತದ್ದು. ಸೊ ಮಾಡ್ಬೇಕದು ಅಂತ ನಾನು ಸುಮಾರು ನೋಡಿ ಹುಡುಕ್ದೆ ಯಾರು ಇದು ವೇಸ್ಟ್ ಸೆಗ್ರಿಗೇಷನ್ ಮಾಡ್ತಾರೆ ಅಂತ. ಈಗ ಅರೌಂಡ್ 10 ಇಯರ್ಸ್ ಬ್ಯಾಕ್ ಅಂದ್ರೆ ನೋಡ್ತಾ ಇದ್ದೆ, ತುಂಬಾ ಫೀಲ್ ಆಗುತ್ತೆ. ಯಾಕೆ ನಾವು ಬೇರೆ ಕಡೆ ಹೋಗಿ ಬಂದಿರ್ತೀವಿ ಇಷ್ಟು ನೀಟು, ನಾವು ನಮ್ಮ ದೇಶ ಯಾಕೆ ಹೀಗಿದೆ ಅಂತ. ಅಟ್ಲೀಸ್ಟ್ ನಮ್ಮ ಪ್ರಯತ್ನ, ನಾವು ಪೂರ್ತಿ ದೇಶನೇನು ಬದಲಾಯಿಸಕ್ಕಾಗಲ್ಲ. ಆದ್ರೆ ನಮ್ಮ ಸುರೇಶ್ ಅರ್ಕೇರಿ ಅಂತ ಒಬ್ರು ಸಿಕ್ಕರು, ಅವರು ತುಂಬಾ ಡೆಡಿಕೇಟೆಡ್ ಪರ್ಸನ್. ಅವರು ಇದು ವೇಸ್ಟ್ ಸೆಗ್ರಿಗೇಷನ್, ಅವ್ರದ್ದೊಂದು ಫೋನ್ ನಂಬರ್ ಸಿಕ್ಮೇಲೆ ನಮ್ಮ ಲೇಔಟ್ ಲೇಡೀಸ್ನೆಲ್ಲ ನಾ ಕೂಡಿಸಿ ನನ್ಗೆ ಅನಿಸಿದ್ದು ಅವೇರ್ನೆಸ್ ಮಾಡಿ, ಮತ್ತು ಅವ್ರನ್ನೂ ಕರಿ, ಪೇಪರ್ ಆಗಲಿ, ಈವನ್ ನೀವು ಪೇಪರ್ ತುಂಡು ಮಾಡಿದ ಕೂಡ ಚೆಲ್ಬೇಡ್ರಿ, ಅದನ್ನು ಕಲೆಕ್ಟ್ ಮಾಡಿಡ್ರಿ. ಅದು ನೀವು ಕೊಟ್ಟರೆ ಅದು ರೀಸೈಕಲ್ ಆಗುತ್ತೆ. ಯಾವುದು ರೀಸೈಕಲ್ ಆಗುತ್ತೆ ಅದು ರೀಸೈಕಲ್ ಆಗುತ್ತೆ. ಈಗ ನಿಮ್ಮದು ಮಿಲ್ಕ್ ಪ್ಯಾಕೆಟ್ಸು, ಕರ್ಡ್ ಪ್ಯಾಕೆಟ್ ಆಗುವಂಥ ಐಟಮ್ಸ್ ಅವ್ರಿಗೆ ಕೊಟ್ಟು ಉಳ್ಕಿದ್ದು ವೆಟ್ ವೇಸ್ಟ್. ಸೊ ವೆಟ್ ವೇಸ್ಟು ನನಗೆ ಅದು ತುಂಬ ಇಂಟಲ್ ಒಂದು ಮತ್ತೊಂದು ಕಾಂಪೋಸ್ಟ್ ಮೇಕರ್ ಒಂದು ಅವೈಲೇಬಲ್ ಇತ್ತು. ಸೊ ಅದು ಒಂದು ಟ್ರೈ ಮಾಡಿದೆ. ಸೊ ಎಲ್ಲ ನನ್ನ ಎಕ್ಸ್ಪೆರಿಮೆಂಟ್. ಸೊ ಮಾಡಿ ಒಂದ್ಸರಿ ನನಗೆ ಏನಿಲ್ಲ ಅಂದ್ರು ಎನಿವೇರ್ ಬಿಟ್ವೀನ್ 25-30 kilos to 50 kilos ಗೊಬ್ಬರ ಬರುತ್ತೆ. ಅದು ಬರೀ ನಿಮ್ಮಲ್ಲಿ ನಾ ಬರೀ ನನ್ನ ಮನೆದು ಕಸ, ನನ್ನ ಮನೆದು ಆಕ್ಚುಲಿ ಗೋಲ್ಡ್ ಅನ್ಬೇಕದು. ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀನಿ ಅಂತ. ಈಗ ಸುಷಮ ಅವರ ತಾವು ಮಾತಾಡ್ತಾ ಹೇಳಿದ್ರಿ ನಿಮ್ಮ ಮನೆಯಲ್ಲಿ ನೀವು ತಯಾರಿಸಿದನು ಕೂಡ ಒಂದು ವಿಶೇಷ ಆಸಕ್ತಿ ಅಭಿರುಚಿ ಇದ್ದಿರಬಹುದಲ್ಲ. ಹಾ ಹೌದು, ಇದೆ. ನಾನು ಮನೆಯಲ್ಲಿ ಇದನ್ನ ಕಾಂಪೋಸ್ಟ್ ಮಾಡುದು, ಆಮೇಲೆ ಇದ ಸ್ವಲ್ಪ ತರಕಾರಿಗಳು ಬೆಳೆಸ್ಕೊಳ್ಳೋದು, ಸೊಪ್ಪು ಬೆಳೆಸೋದು, ಏನೇನು ಪಾಸಿಬಿಲಿಟಿ ಇದೆ, ಆಮೇಲೆ ಮೆಂತೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಇವನ್ ಹುರುಳಿಕಾಳು ಅದು ಕೂಡ ಟ್ರೈ ಮಾಡಿದೀನಿ, ಬಂದಿತ್ತು ಅದು. ಸೊ ಹೀಗೆ ಅಪಾರ್ಟ್ ಫ್ರಮ್ ಫ್ಲವರ್ಸ್, ಸುಮಾರು ಫ್ಲವರ್ಸ್ ಇದೆ. ಎದ್ದ ತಕ್ಷಣ ನಾನು ಫ್ರೆಶ್ ಆಗಿ ಒಂದ್ ರೌಂಡ್ ನಾನು ಗಾರ್ಡನ್ ಅಲ್ಲಿ ಓಡಾಡಿ ಬಂದು ಅಲ್ಲಿ ಏನೊಂದು ಸ್ವಲ್ಪ ಕಸ ಕಡ್ಡಿ ಇರುತ್ತೆ ತೆಗೆದು ಬಂದು ನಾನು ಯೋಗ ನಂದು ಏನಿದೆ ನಾನು ಮೆಡಿಟೇಷನ್ ಮಾಡಿ ಮತ್ತೆ ಹೋಗಿ ನೀರು ಹಾಕೋದು, ಈ ಕಾಂಪೋಸ್ಟು, ಮತ್ತೆ ಪಾರ್ಟ್ ಆಫ್ ಮೈ ಲೈಫ್. ಅದನ್ನ ನಾನು ಮಾಡಲಿಲ್ಲ ಅಂದ್ರೆ ನನಗೇನೋ ಒಂಥರ ಮಿಸ್ಸಿಂಗ್ ಔಟ್ ಆನ್ ಸಮಥಿಂಗ್. ಯಾಕೆಂದ್ರೆ ನನ್ನ ಬ್ಯುಸಿ ಹೆಕ್ಟಿಕ್ ಶೆಡ್ಯೂಲ್ ಅಲ್ಲಿ ನಾನು ಒನ್ಸ್ ಐ ಮೂವ್ ಔಟ್ ಆಫ್ ದ ಹೋಮ್ ನನಗೆ ಮತ್ತೆ ಬರೋದು ನನಗೆ ಈವ್ನಿಂಗ್ ಲೇಟ್ ಈವ್ನಿಂಗ್ ಆಗುತ್ತೆ. ಸೊ ಹಿಂಗಾಗಿ ನಮಗೂ ಇರೋದು, ಆದಾಗ್ಯೂ ಕೂಡ ನಾವು ನಮಗೆ ಸಮಯ ಇಲ್ಲ ಅಂತ ಮಾತಾಡ್ತಿರ್ತೀವಿ. ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕೊಟ್ಟಿದ್ದೀರಿ, ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೊಳ್ತಿದ್ದೀರಿ? ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ನೀವು ಮಾಡಬೇಕು. ಆಮೇಲೆ ಚೆನ್ನಾಗ್ಲಿ ನಮ್ಮ ಒಂದು ಏನ್ ಇರುತ್ತೆ ಅದನ್ನ ಸ್ವಲ್ಪ ಹಿಂದಿಡ್ತೀವಿ ನಾವು, ಆಮೇಲೆ ನಮ್ಗೆ ಟೈಮ್ ಸಿಗುತ್ತೆ. ನಾವು ಅದನ್ನ ಅವಾಗ ಬರುತ್ತೆ, ನಾವು ಅದನ್ನ ವೇಸ್ಟ್ ಮಾಡಲ್ಲ, ಗ್ರ್ಯಾಬ್ ಮಾಡ್ಬಿಡ್ತೀವಿ. ಬ್ಯಾಡ್ಮಿಂಟನ್ ಆಡ್ತಿದ್ದೆ ನಾವು ಒಂದ್ ಸ್ವಲ್ಪ ದಿನ, ಆಮೇಲೆ ಅದನ್ನ ಓದು ಕಷ್ಟ. ಸೊ ಅದಕ್ಕೆ ಏನಾದ್ರು ಒಂದು ಇಂಡಿಪೆಂಡೆಂಟ್ ಆಗಿ ನಾವು ಒಬ್ಳೆ ಮಾಡುವಂತದ್ ಮಾಡ್ಬೇಕಲ್ಲ, ಅದಕ್ಕೆ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿ ಇಟ್ಟು ನಾನು ಮತ್ತೆ ಇದು ಕಾಂಪೋಸ್ಟ್ ಒಂದು ನಂದು ತಲೆಯಲ್ಲಿ ತುಂಬಾ ಅಂಡ್ ಐ ಆಮ್ ಪರ್ಸ್ಯೂಯಿಂಗ್. ಅದು ಈಗೂ ಮಾಡ್ತೀನಿ, ನನ್ಗೆ ಎಷ್ಟು ಗೊತ್ತಷ್ಟು ನಾ ಹೇಳ್ತೀನಿ. ನಿಮ್ಮಿಂದ ನಾ ಕಲಿತೀನಿ, ನನ್ನಿಂದ ನೀವು ಕಲಿಬಹುದು. ಈಗ ಸುಮ್ನೆ ನಾವು ಕುಂತು ಹಾಳು ಹರಟೆ ಹೊಡೆದು ಅವ್ರಿಗೂ ಉಪಯೋಗ ಆಗುದಿಲ್ಲ. ಹೌದು, ಈಗ ಈ ನಿಟ್ಟಿನಲ್ಲಿ ಸುಷಮಾ ಅವರೇ, ನೀವು ನಿಮ್ಮ ಲೇಔಟ್ ಅಲ್ಲಿ ನನಗೆ ಗೊತ್ತಿಲ್ಲದ ವಿಷಯಗಳನ್ನ ಕಲ್ತುಕೊಳ್ಳೋದು, ಗೊತ್ತಿರೋದನ್ನ ಹಂಚಿಕೊಳ್ಳೋದು, ಇದನ್ನ ನೀವು ನಿರಂತರವಾಗಿ ಮಾಡ್ತಾನೆ ಬಂದಿದ್ದೀರಿ. ಕೊಟ್ಟು ಆಮೇಲೆ ಮನೆಗಳಿಗೆ ಹೋಗಿ ಲೇಔಟ್ಸ್ ಹೋಗಿ ಡೆಮೋ ಕೊಟ್ಟು ಇದೆಲ್ಲ ಮಾಡಿದೀನಿ ನಾನು. ಸೆಗ್ರಿಗೇಷನ್ ಮತ್ತೆ ಇದು ಕಾಂಪ್ರತ್ತೆ ಎಲ್ಲರೂ ಒಬ್ರಿಗೊಬ್ರು ನೋಡಿ ಕಲ್ತ್ಕೋತೀವಿ. ಇದು ಒಂದು ಕಾಂಪೋಸ್ಟ್ ಮಾಡೋದು ಏನಿದೆಲ್ಲ ಅದು ಒಂದು ಒಳ್ಳೆ ಇದು, ಅಂಡ್ ಇಟ್ ಇಸ್ ಸಿನೇಟ್ ಮಾಡ್ಕೋತ ಹೋದ್ರಿ ಅಂದ್ರೆ ಏನೇ ಮಾಡ್ರಿ ಅದು ಕಾಂಪೋಸ್ಟ್ ಆಗುತ್ತೆ. ನೀವು ಇವನ್ ಒಂದು ಗುಂಡಿ ತೆಗೆದು ಅದ್ರೊಳಗೆ ಹಾಕಿ ಅದನ್ನ ಆಮೇಲೆ ಒಂದ್ ಸ್ವಲ್ಪ ಎರೆಹುಳ ಇಂಥದೆಲ್ಲ ಹಾಕಿ ಆಮೇಲೆ ಕೆಲವೊಬ್ರು ಹಾಕೋರು ಒಂದ್ ಸ್ವಲ್ಪ ಮೊಸರು ಮಜ್ಜಿಗೆ ಎಲ್ಲ ಹಾಕ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ವಿಧಾನ ಇದೆ. ಸೊ ಯಾವ್ದು ವಿಧಾನ ಅಳವಡಿಸಿ, ಈಗಂತೂ ಎಲ್ಲ ನಿಮ್ಗೆ ಬೇಕಾದ್ರೆ ಅದರಲ್ಲಿ ಅವ್ರು ಹೇಳ್ತಾನೆ ಇರ್ತಾರೆ. ಗಟ್ಟಿ ಕಸ, ಒಣ ಕಸ, ಹಸಿ ಕಸ ಬೇರೆ ಬೇರೆ ಹಾಕ್ರಿ. ಆದ್ರೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಅದು ಆಗ್ತಿರೋದಿಲ್ಲ. ಸುಮ್ಮನೆ ಆ ಗಾಡಿ ಕಸ ತುಂಬಿಕೊಂಡು ಹೋಗ್ತದೆ, ಅದು ಡಂಪ್ ಮಾಡುದು ಕೂಡ ನಮ್ಮ ಇಲಾಖೆಗೆ ಪ್ರಯೋಜನ ಆಗ್ತದೆ. ಅಂದ್ರೆ ನನ್ ಪದ್ಧತಿ ಹೇಳ್ತೀನಿ ನಾ ಹೇಗ್ ಮಾಡ್ತೀನಂತ. ನಾನು ಕಾಂಪೋಸ್ಟ್ ಮೇಕರ್ ಯೂಸ್ ಮಾಡ, ವೇಸ್ಟ್ ಬಂತು ಅದ್ರ ಮೇಲೆ ಕಾಂಪೋಸ್ಟ್ ಮೇಕರ್ ಹಾಕಿ ಅದನ್ನ ಡಬ್ಬಿನ ಕ್ಲೋಸ್ ಮಾಡಿಡ್ತೀನಿ. ಆ ಡಬ್ಬಿ ಫಿಲ್ ಆದ್ಮೇಲೆ ಅದನ್ನ ನಾನು ಡಬ್ಬ ಮುಗಿಯೋಷ್ಟೊತ್ತಿಗೆ ತೆಗೆಯುವಾಗ ಅದು ಇಲ್ಲಾಂದ್ರೆ ಒಂದ್ ವಾರ 10 days ಡಿಪೆಂಡ್ಸ್ ನಾವು ಕೆಲವೊಂದ್ಸರಿ ಫಾರ್. ಇದು ಒಂದ್ ಮೆಥಡ್. ಇನ್ನ ಒಂದ್ ಮೆಥಡು, ನೀವು ಕಾಂಪೋಸ್ಟ್ ಮೇಕರ್ ಏನ್ ಯೂಸೇ ಮಾಡ್ಬೇಡ. ನೀವು ಒಂದ್ ಗುಂಡಿನೋ ಇಲ್ಲ ಒಂದ್ ಬಕೆಟೋ ನಿಮ್ ಮನೆಯಲ್ಲಿ ಬಕೆಟ್ ಒಂದ್ ಸ್ವಲ್ಪ ಹೋಲ್ಸ್ ಮಾಡಿ ನಿಮ್ ಮನೆ ಗಾರ್ಡನ್ ಮಣ್ಣು ಏನೋ ಇತ್ತಂದ್ರೆ ಅದರಲ್ಲೇ ಇಟ್ಟು ಅದು ಲಿಕ್ವಿಡ್ ಮೇಲೆ ಮಣ್ಣು ಮತ್ತೊಂದು ಲೇಯರ್ ವೆಜಿಟೇಬಲ್ ಪೀಲ್ಸ್ ಮತ್ತೊಂದು ಇಷ್ಟೇ ಸಿಂಪಲ್. ಆಮೇಲೆ ಡ್ರೈ ಲೀವ್ಸ್ ಇರುತ್ತಲ್ಲ ಆ ಎಲೆಗಳನ್ನೆಲ್ಲ ಇಟ್ಕೊಳ್ಳಿ. ಆ ಹೂ ಕೂಡ, ಆ ಹೂ ನಿಮಗೆ ಕಸದ ಜೊತೆಗೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಒಂದ್ ಸೆಪರೇಟ್ ಡಬ್ಬಿ ಮಾಡಿ, ಸೆಪರೇಟ್ ಡಬ್ಬಿ ಮಾಡಿ ಅದನ್ನ ಮಣ್ಣು ಇಲ್ಲ ಮೂರ್ ತಿಂಗಳಗಟ್ಟಲೆ ನಂಗೆ ವೇಟ್ ಮಾಡಕ್ ಆಗಲ್ಲ ಅಂದ್ರೆ ಇನ್ನೊಂದು ಸಿಂಪಲ್ ಅಂಡ್ ಫಾಸ್ಟ್ ಅಂಡ್ ಎಫೆಕ್ಟಿವ್ ಅಂದ್ರೆ ಈಗ ನೀವು ಡೈಲಿ ನೀರ್ನಲ್ಲಿ ಒಂದ್ ದಿನ ಇಲ್ಲ ಎರಡು ದಿನ ನೀರ್ನಲ್ಲಿ ಸೋಕ್ ಮಾಡಿಟ್ಟು ಆ ಸೋಕ್ಡ್ ವಾಟರ್ ನ ನೀವು ಗಿಡಕ್ಕೆ ಹಾಕಿ ನೀರ್ ಅದನ್ನ ಒಂದ್ ಸ್ವಲ್ಪ ಸಗಣಿ ಕುಳ್ ತಗೋಬೇಕು. ಕುಳ್ ತಗೊಂಡು ಅದನ್ನ ಸ್ವಲ್ಪ ನೀರ್ನಲ್ಲಿ ಮಿಕ್ಸ್ ಮಾಡಿ ಅದನ್ನು ಒಂದ್ ಎರಡು ದಿನ ಬಿಟ್ಟು ನೀರ್ನಲ್ಲಿ ಹಾಕ್ರಿ. ಈವನ್ ನೀವು ಅಕ್ಕಿ ತೊಳಿತಿರಲ್ಲ, ದಿನ ಅಕ್ಕಿ ತೊಳಿತೀರಿ, ಬೇಳೆ ತೊಳಿತೀರಿ, ಮತ್ತೆ ಏನಾದ್ರು ಇದ್ರೆ ವೆಜಿಟೇಬಲ್ಸ್. ಯಾರು ಜನ ಹೇಳಿದಾರೆ ಸಣ್ಣ ಹೂ ನಮ್ ಹೂ ಇಷ್ಟೇ ಬರ್ತಿತ್ತು, ಈಗ ಹೂ ದೊಡ್ಡದಾಗಿದೆ, ಸೈಜ್ ದೊಡ್ಡದಾಗಿದೆ. ಆಮೇಲೆ ಇಟ್ ಈಸ್ ಯೂಸ್ ಲೈಕ್ ಕೋಕೋ ಪೀಟ್. ಸೊ ಕೋಕೋ ಪೀಟ್ ತರ್ತೀನ. ನೀವ್ ಮನೇಲಿ ಆಕ್ಚುಲಿ ಅಡಿಗೆ ಮನೇಲಿ ಏನ್ ಯೂಸ್ ಮಾಡ್ತೀವಿ, ಡೆಡಿಕೇಶನ್. ಹೌದು, ನಾನು ಈಗ 10 ವರ್ಷದಿಂದ ಮಾಡ್ತಾ ಇದ್ದೀನಲ್ಲ, 8 to 10 years ಇಂದ ಮಾಡ್ತಾ ಇದ್ದೀನಿ. ಸುಮಾರು ಜನ ಮಾಡಿದಾರೆ, ಬಿಟ್ಟಿದ್ದಾರೆ. ಇಟ್ ಇಸ್ ಜಸ್ಟ್ ಕಮಿಟ್ಮೆಂಟ್. ನಮ್ ನೆಕ್ಸ್ಟ್ ನಮ್ ಜನರೇಷನ್ ಈ ಭೂಮಿ ಮೇಲೆ ಇರ್ತಾರೆ, ನಾವು ಅವ್ರಿಗೆ ಮಾಡ್ತೀವಿ ಅಂತ. ನಮ್ಮ ಇವು ಅಕಾಲ ಮಳೆ ಇದೆಲ್ಲ ನಾವು ನೋಡ್ತಾನೆ ಇದೀವಿ. ಈಗ ನಮ್ಮ ಮುಂದಿನ ಪೀಳಿಗೆ ಆರಾಮಾಗಿ ಇರಬೇಕು ಅಂದಾಗ ಪರಿಸರ ಸಂರಕ್ಷಣೆಯಲ್ಲೂ ಕೂಡ ನಮ್ದು ಒಂದು ಪಾತ್ರ ಇದೆ. ಒಬ್ಬ ಮಹಿಳೆಯಾಗಿ ನಾವ್ ಏನೆಲ್ಲ ಮಾಡಬಹುದು? ಒಂದು, ನಾವು ಕಸ ತಗೊಂಡೋಗಿ ಎಲ್ಲೋ ಚೆಲ್ಲೋ ಹಾಗಿಲ್ಲ, ಬರ್ತಾರೆ. ಈಗಂತೂ HDMC ನವರದ್ದು ಸಾಕಷ್ಟು ಸಪೋರ್ಟ್ ಇದೆ, ಬರ್ತೆ. ಅವೇರ್ನೆಸ್ ಬರಬೇಕು. ಗೌರ್ಮೆಂಟ್ ಏನ್ ಫೆಸಿಲಿಟೀಸ್ ಕೊಡ್ತಾರೆ ಅಟ್ ಲೀಸ್ಟ್ ಅದನ್ನ ನಾವು ಯೂಸ್ ಮಾಡ್ಬೇಕಲ್ಲ. ಆಮೇಲೆ ವಾಟರ್ ಪ್ರಿಸರ್ವ್ ಜೋರಾಗಿ ಹಾಕು, ಎಷ್ಟು ಬೇಕಷ್ಟೇ ಯೂಸ್ ಮಾಡ್ರಿ. ಯಾವ ಐಟಮ್ಸ್ ರೀಸೈಕಲಬಲ್ ಇದೆ, ಈಗೆಲ್ಲ ಸುಮಾರು ಆರ್ಡಿರಿ, ಅವರಿಗೆ ನೀವು ಅದನ್ನ ಕಳಿಸ್ಕೊಡಿ. ಎಲ್ಲಾರು ಹೋದಾಗ ಮಾಡಿದಾಗ ಕೆರೆ ಇದು ಅದನ್ನೆಲ್ಲ ಸಾರ್ವಜನಿಕ ಪ್ರಾಪರ್ಟಿ ಮೋಸ್ಟ್ ಆಫ್ ದ ಟೈಮ್. ಅದು ಒಂದ್ ಸ್ವಲ್ಪ ನಮ್ಮಲ್ಲಿ ಜನ ಇಂಪ್ರೂವ್ ಆಗಿದ್ದಾರೆ. ಆದ್ರೂ ಬೇರೆ ಗೆಳತಿಯರಿಗೂ ಒಂದು ಅರಿವು ಮಾರ್ಗದರ್ಶನವನ್ನ ಕೊಡ್ತಾ ಅವರನ್ನು ಒಂದು ಬೆಳೆಸ್ತಾ ಇದ್ದೀರಿ. ಅವ್ರಿಗೂ ಕೂಡ ಈ ಕಾಂಪೋಸ್ಟ್ ತಯಾರಿಕೆ ಬಗ್ಗೆ ಆಗ್ಬಹುದು ಅಥವಾ ಈ ಸೈಕ್ಲಿಂಗ್ ಬಗ್ಗೆ ಆಗ್ಬಹುದು, ಬೇರೆ ಯಾವುದೇ ವಿಷಯದಲ್ಲಿ ಒಂದು ಪರಿಸರ ಸಂರಕ್ಷಣೆ. ಬಹಳಷ್ಟು ಸಂತೋಷ ಆಯ್ತು ಸುಷಮಾ. ಟೈಮ್ ತುಂಬಾ ಪ್ರೆಷಿಯಸ್, ಅದು ಮತ್ತೆ ಹೊಳ್ಳಿ ಬರಲ್ಲ. ಟೈಮ್ ನ ವಿಡಲ್ಲಿ ನಾನು ಇದನ್ನ ಮಾಡಿದ್ದು ತಪ್ಪಾಯ್ತಲ್ಲ ಅಂತ ಅನ್ಸ್ಬಾರ್ದು, ನನಗ್ ಜಸ್ಟಿಫಿಕೇಶನ್ ಇರ್ಬೇಕದು. ಆಮೇಲೆ ನಮ್ಗೆ ಏನ್ ಇಷ್ಟ ಆಗುತ್ತೆ ಅದ್ ನಾವು ಮಾಡ್ಬೇಕು, ನಾವ್ ಏನ್ ಮಾಡ್ತೀವಿ ಅದ್ ನಮ್ಗೆ ಇಷ್ಟ ಆಗುತ್ತೆ. ಸಿಂಪಲ್ ಪ್ರಿನ್ಸಿಪಲ್ಸ್, ಆಮೇಲೆ ಒಂದು ಕಂಪ್ಯಾಷನ್ ಸುಂದರವಾಗುತ್ತೆ. ಬಹಳ ಉತ್ತಮವಾದ ಮಾತುಗಳನ್ನ ಹೇಳಿದ್ರಿ, ಸಂದರ್ಶನದಲ್ಲಿ ಪಾಲ್ಗೊಂಡ್ರಿ ಸುಷಮಾ, ಧನ್ಯವಾದಗಳು. ಸುಷಮಾ ಹಿರೇಮಠ್ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದ್ರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಮಂಜುಳಾ ಪುರಾಣ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಥೆ. ಈಗ ಕೃಷಿ ವಾರ್ತೆ ಆಗುತ್ತಿದೆ. ಸರಾಸರಿ ಇಳುವರಿ 69 ಟನ್ ಪ್ರತಿ ಹೆಕ್ಟೇರ್ಗೆ ಇದ್ದು ಸಕ್ಕರೆ ಇಳುವರಿ ಶೇ 10.6% ಕರ್ನಾಟಕ ರಾಜ್ಯ ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ 3ನೇ ಸ್ಥಾನ ಹಾಗೂ ಉತ್ಪಾದನೆಯ 3/3 ಉತ್ತರ ಕರ್ನಾಟಕದಲ್ಲಿದ್ದು ಸಕ್ಕರೆ ಇಳುವರಿ ದಕ್ಷಿಣ ಭಾಗಕ್ಕೆ ಹೋಲಿಸಿದಾಗ ಶೇ 20% ಕಡಿಮೆ ಇದೆ. ವೈಜ್ಞಾನಿಕವಾಗಿ ಕಬ್ಬು ಹಾಗೂ ಸಕ್ಕರೆ ಇಳುವರಿ ಕೊಡುವಂಥ ತಳಿಗಳ ಆಯ್ಕೆ ಅತಿ ಮುಖ್ಯವಾಗಿದೆ. ಈಗಾಗಲೇ ಸಂಶೋಧನಾ ಯೋಜನೆಯಡಿ ಬಿಡುಗಡೆ ಮಾಡಿ ಶಿಫಾರಸು ಮಾಡಲಾಗಿದೆ. ಬೆಲ್ಲದ ತಯಾರಿಕೆ ಮತ್ತು ಸಕ್ಕರೆ ಕಬ್ಬು ಜಾಸ್ತಿ ಕ್ಷೇತ್ರ ಬಾಳಿಕೆ ಗುಣವುಳ್ಳ ಹೊಸ ತಳಿಗಳನ್ನು ಸಂಕೇಶ್ವರ್ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿ ವಿವಿಧ ಕಾರ್ಖಾನೆಗಳಿಗೆ ಬೆಲ್ಲ ತಯಾರಿಸುವ ರೈತರಿಗೆ ಪ್ರಾಯೋಗಿಕವಾಗಿ ಕೊಡಲಾಗಿದೆ. ಉತ್ತಮ ಮೇವಿನ ಭದ್ರತೆಯನ್ನು ಒದಗಿಸುತ್ತವೆ. ಇದರಲ್ಲಿರುವಂತಹ ಪ್ರಮುಖ ತಳಿಗಳು ಅಂದರೆ 72 ಮತ್ತು CO86 250 ತಳಿಗಳಿಂದ ಅಭಿವೃದ್ಧಿಪಡಿಸಿದ ತಳಿ ಹೆಚ್ಚು ಬೆಳೆಯಾಗಿದೆ. ಮಧ್ಯಮ ಗಾತ್ರದ ಹಳದಿ ಗುಲಾಬಿ ಬಣ್ಣದ ಉದ್ದನೆಯ ಗಣಿಕೆಗಳೊಂದಿಗೆ ಹೆಚ್ಚಿನ ಬಲಿತ ಎಲೆಗಳು ಸ್ವಯಂ ಉದುರುವಿಕೆ ಗುಣ ಹೊಂದಿವೆ. ರಾಸಾಯನಿಕ ರಹಿತ ಅಥವಾ ಸಾವಯವ ವೇಗವಾಗಿ ಬೆಳೆಯುವ ಹಾಗೂ ತಡವಾಗಿ ಅತಿ ವಿರಳವಾಗಿ ಹೂ ಬಿಡುವ ಗುಣ ಹೊಂದಿದೆ. ಇಂದ ಏಪ್ರಿಲ್ವರೆಗೆ ಕಟಾವಿಗೆ ಇದು ಸೂಕ್ತವಾಗಿದೆ ಅಥವಾ ಜನವರಿ ಫೆಬ್ರವರಿಯಲ್ಲಿ ನಾಟಿ ಸೂಕ್ತವಾಗಿದೆ. ಈ ತಳಿಯು ಅತಿ ವೇಗವಾಗಿ ಮಾಗುವ ಗುಣ ಹೊಂದಿದ್ದರಿಂದ ಬೆಲ್ಲ ಅಥವಾ ಸಕ್ಕರೆ ಕಾರ್ಖಾನೆಗಳ ಹಂಗಾಮಿನ ವಿಸ್ತರಣೆಗಾಗಿ ಮತ್ತು 2 ವರ್ಷಗಳಲ್ಲಿ 3 ಬೆಳೆಗಳನ್ನು ಬೆಳೆಯಲು ಸೂಕ್ತವಾಗಿದೆ. ಕಬ್ಬಿನ ಇಳುವರಿಯ ಶ್ರೇಷ್ಠ ಮಧ್ಯಮಾವಧಿ ತಳಿ ಪ್ರಚಲಿತ CO86 032 ತಳಿಗೆ ಕಾಂಡಗಳನ್ನು ಇದು ಹೊಂದಿದೆ. ಗಾಢ ಹಸಿರು ಬಣ್ಣದ ಎಲೆಗಳು ತುದಿ ಬಾಗುವ ಹಾಗೂ ಸ್ವಯಂ ಉದುರುವ ಗುಣ ಹೊಂದಿದೆ. ಈ ತಳಿ ಸುಂಕ ಮತ್ತು ಹೂರಹಿತವಾಗಿದ್ದು ಶ್ರೇಷ್ಠ ಮಟ್ಟದ ಕ್ಷೇತ್ರ ಬಾಳಿಕೆ ಗುಣ ಹೊಂದಿದ್ದರಿಂದ ವರ್ಷದ ಯಾವುದೇ ಹಂಗಾಮು ಅಥವಾ ತಿಂಗಳಿನಲ್ಲಿ ನಾಟಿ ಮಾಡಬಹುದು. ಸಂಕೇಶ್ವರ 265 ತಳಿಗಿಂತ 10-15% ಹೆಚ್ಚಿನ ಇಳುವರಿ ನೀಡುವಂಥ ಸಾಮರ್ಥ್ಯ ಹೊಂದಿದೆ. ಮಣ್ಣು ಮತ್ತು ನೀರಿನ ಕ್ಷಾರತೆ, ಗೊಣ್ಣೆ ಹುಳುವಿನ ಬಾಧೆ, ಬಿಳಿ ಕಸದ ಬಾಧೆ ಮತ್ತು ಉತ್ತಮ ಕ್ಷೇತ್ರ ಬಾಳಿಕೆ ಹೊಂದಿದೆ. ಸೂಕ್ತ ನಾಟಿ ಸಮಯ ಜೂನ್ನಿಂದ ಅಕ್ಟೋಬರ್. ಈ ಹೊಸ ಹುಕ್ಕೇರಿ ಹಾಗೂ ಮುಧೋಳುಗಳಲ್ಲಿ ಲಭ್ಯ ಇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ ಸಂಪರ್ಕಿಸಬಹುದು. ಕೃಷಿ ವಾರ್ತೆ ಕೇಳಿದಿರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಹುಬ್ಬಳ್ಳಿ ತಾಲೂಕು ಸುಳ್ಳದ ಪಾರವ್ವ ಈರಪ್ಪ ಚಬ್ಬಿ ಹಾಗೂ ಸಂಗಡಿಗರು ಹಾಡಿದ ಕೃಷ್ಣನ ಕೊರಳಿ ಇದುವರೆಗೆ ಹುಬ್ಬಳ್ಳಿ ತಾಲೂಕು ಸುಳ್ಳದ ಪಾರವ್ವ ಈರಪ್ಪ ಚಬ್ಬಿ ಹಾಗೂ ಸಂಗಡಿ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ದ 6 ರಿಂದ 4,600 ರೂಪಾಯಿಗಳು, ಉದ್ದಿನಕಾಳು